ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ಭಾರತೇಶ್ವರಿ ನಮ್ಮ ಭಾಗ್ಯೇಶ್ವರಿ, ಆಳು ನವ ಜೀವನವ ಮೆರೆದಾತ್ಮ ಚೇತನ, ಕಡೆ ಮುಂದೆ ನಿನ್ನಿಂದೆ ಶಾಂತಿ ಯೋಗ, ಕಡೆ ಮುಂದೆ ನಿನ್ನಿಂದೆ ಶಾಂತಿ ಯೋಗ. ಓ ಭಾರತೇಶ್ವರಿ ನಮ್ಮ ಭಾಗ್ಯೇಶ್ವರಿ, ದೀಪವ ಹಚ್ಚಿ ಎಚ್ಚರಾಗು, ಮತಿಯ ದೀಪವ ಹಚ್ಚಿ ಎಚ್ಚರಾಗು. ಭಾರತದ ನೆಲವೊಂದೇ, ಕುಲವೊಂದೇ, ಛಲವೊಂದೇ, ಭಾರತಾಂಬೆಯ ಸೇವೆಗೆಂದು ಸಾಗು, ಭಾರತಾಂಬೆಯ ಸೇವೆಗೆಂದು ಸಾಗು. ವಿಶ್ವಶಾಂತಿಗೆ ಕಾಂತಿಯಾಗಿ ಬಾಳು, ವಿಶ್ವಶಾಂತಿಗೆ ಕಾಂತಿಯಾಗಿ ಬಾಳು. ಓ ಭಾರತೇಶ್ವರಿ ನಮ್ಮ ಭಾಗ್ಯೇಶ್ವರಿ, ಭಾರತದ ಆದೇಶ ನವಯುಗಕ್ಕೆ ಸಂದೇಶ. ದೊರೆಯಲಿದೆ ಅದರಿಂದ ವಿಶ್ವಶಾಂತಿ, ದೊರೆಯಲಿದೆ ಅದರಿಂದ ವಿಶ್ವಶಾಂತಿ. ಭೂಚಕ್ರ ಪಾಣಿ ನವ ಭಾರತ ಕಲ್ಯಾಣಿ, ನಡೆ ಮುಂದೆ ಜಗತ್ತಿನ್ನು ನೀನೆ ಕಾಂತಿ, ನಡೆ ಮುಂದೆ ಜಗತ್ತಿನ್ನು ನೀನೆ ಕಾಂತಿ. ಓ ಭಾರತೇಶ್ವರಿ ನಮ್ಮ ಭಾಗ್ಯೇಶ್ವರಿ, ಓ ಭಾರತೇಶ್ವರಿ ನಮ್ಮ ಭಾಗ್ಯೇಶ್ವರಿ, ಓ ಭಾರತೇಶ್ವರಿ.

ರೋಡ್ ಟು ಟೋಕಿಯೋ 2020 ರಸಪ್ರಶ್ನೆ ಕಾರ್ಯಕ್ರಮ. ಟೋಕಿಯೋ ಒಲಿಂಪಿಕ್ ಗೇಮ್ಸ್ 2020 ಕೊರೋನಾ ಪ್ಯಾಂಡಮಿಕ್ ಕಾರಣದಿಂದಾಗಿ ಮುಂದೂಡಲ್ಪಟ್ಟು ಇದೇ ಜುಲೈ 23ನೇ ತಾರೀಕಿನಿಂದ ಆಗಸ್ಟ್ 8ನೇ ತಾರೀಕಿನವರೆಗೆ ನಡೆಯಲಿದೆ. ಇದರಲ್ಲಿ ಭಾಗವಹಿಸುತ್ತಿರುವ ಭಾರತೀಯ ಕ್ರೀಡಾಪಟುಗಳಿಗೆ ಶುಭ ಕೋರುವ ಸಲುವಾಗಿ ರೋಡ್ ಟು ಟೋಕಿಯೋ 2020 ಒಲಿಂಪಿಕ್ ರಸಪ್ರಶ್ನೆ ನಡೆಯುತ್ತಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಫಿಟ್ ಇಂಡಿಯಾ, ಮೈ ಗೌ ಜಾಲತಾಣದಲ್ಲಿ ನಡೆಯುತ್ತಿರುವ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರೋಣ. ಜೈ ಹೋ ಭಾರತ್. ರೋಡ್ ಟು ಟೋಕಿಯೋ 2020 ರಸಪ್ರಶ್ನೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಮೇಡಿವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇನ್ನೀಗ ಹಾಯ್ ದೋಣಿ ಚಿತ್ರಗೀತೆಗಳ ಪ್ರಸಾರ. ನಾಗಮಂಡಲ ಚಿತ್ರದ ಹಾಡು ಸಂಗೀತ ಕಟ್ಟಿಯವರ ಸ್ವರದಲ್ಲಿ, ಗೋಪಾಲ್ ಯಜ್ಞಿಕ್ ಅವರ ಗೀತೆಗೆ ಸಂಗೀತ ಸಂಯೋಜನೆ ಸಿ ಅಶ್ವಥ್. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ಸಾಗರ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಚಿವುದಯ ಶಂಕರ್ ಅವರ ಗೀತೆ, ಹಂಸಲೇಖ ಅವರ ಸಂಗೀತ.

ಆಗಲೇಕೆ ಸಿಗಲಿಲ್ಲ ನೀ ನನಗೆ ಎಷ್ಟೊಂದು ಒಂಟಿ ನಾನಿದ್ದೆ ಈವರೆಗೆ ಮೊದಲೇ ಏಕೆ ಸಿಗಲಿಲ್ಲ ನೀ ನನಗೆ ಮೊದಲೇ ಏಕೆ ಸಿಗಲಿಲ್ಲ ನೀ ನನಗೆ ಜಂಭಾಕಣೆ ನಿನ್ನ ಕೊಂಚ ಮಾತಾಡಿಸಲು ಪರದಾಡುವೆ ನಾನೀಗ ಹಾಳಾದೆನೆ ಸಂಪೂರ್ಣ ನೀನೇ ಹೊಣೆ ನನ್ನ ನಾನೇ ಸಂಭಾಳಿಸಲು ಹೆಣಗಾಡುವೆ ಆಗುವೆ ಈ ಗುಣ ನಿಂತ ನೋಡ ಮೊದಲೇ ಏಕೆ ಸಿಗಲಿಲ್ಲ ನೀ ನನಗೆ ಮೊದಲೇ ಏಕೆ ಸಿಗಲಿಲ್ಲ ನೀ ನನಗೆ ಎಷ್ಟೊಂದು ಬಿಟ್ಟ ಕಣೆ ಮರೆತೆಲ್ಲ ನೋಡುತ್ತಿರುವೆ ಬರೀ ನಿನ್ನನೆ ನೀ ಬಂದು ನಾಮೆಲ್ಲನೆ ಜೀವಂತ ಆದೇ ಕಣೆ ಇದಕ್ಕಿಂತ ಮುಂಚೆ ಇವನು ಬದುಕಿದ್ದನೆ ಬೇಕಂತ ಬೇಕಂತ ನಾನಂತೂ ಸೋಲಿಲ್ಲವೆ ಹೇಗಾಯ್ತು ಏನಾಯ್ತು ನನಗಂತೂ ಗೊತ್ತಿಲ್ಲವೇ ಮೊದಲೇ ಏಕೆ ಸಿಗಲಿಲ್ಲ ನೀ ನನಗೆ ಮೊದಲೇ ಏಕೆ ಸಿಗಲಿಲ್ಲ ನೀ ನನಗೆ ಎಷ್ಟೊಂದು ಉಂಟಿ ಸೋನು ನಿಗಮ್ ಅವರ ಸ್ವರದಲ್ಲಿ ನೀವು ಕೇಳಿದ್ದು ಸಾಗರ್ ಚಿತ್ರದ ಹಾಡು. ಕವಿರಾಜ್ ಅವರ ರಚನೆಗೆ ಸಂಗೀತ ನಿರ್ದೇಶನ ಗುರುಕಿರಣ್ ಅವರದು. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ಶ್ರೀಚಂದ್ರ ಅವರ ರಚನೆ, ಪ್ರಶಾಂತ್ ರಾಜ್ ಅವರ ಸಂಗೀತವಿದೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನಮ್ಮ ಸಂಸಾರ ಆನಂದ ಸಾಗರ ಚಿತ್ರದ ಈ ಹಾಡು. ದೇವರು ತಂದ ದೇವಿಗೆ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೇವಿಗೆ ಸಿರಿತನವಿರಲಿ ಬಡತನವಿರಲಿ ಕೊಲವೇ ಉಸಿರು ಬದುಕಿನಲಿ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೇವಿಗೆ ಪ್ರೀತಿ ನಮ್ಮ ಬಾಳಿಗೆ ಆ ದೇವರು ತಂದ ದೇವಿಗೆ ಸಿರಿಯು ನಮ್ಮಲ್ಲಿ ಇರಲು ಹಾಲಿನ ಕಡಲು ಮನಸ್ಸಿನ ಮಡಿಲು ಒಲವಿನ ಸಿರಿಯು ನಮ್ಮಲ್ಲಿ ಇರಲು ಹಾಲಿನ ಕಡಲು ಮನಸ್ಸಿನ ಮಡಿಲು ಜನುಮದ ಬಂಧ ಈ ಅನುಬಂಧ ಪ್ರೇಮ ಪರಾಗವೇ ಮಕರಂದ ಪ್ರೀತಿ ನಮ್ಮ ಬಾಳಿಗೆ ಆ ದೇವರು ತಂದ ದೇವಿಗೆ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೇವಿಗೆ ನಗುತ್ತಿರಲು ಸ್ವರ್ಗದ ಸೀಮಾ ಭುವಿಯ ಒಡಲು ಪ್ರೀತಿಯ ಮಡದಿ ನಸು ನಗುತ್ತಿರಲು ಸ್ವರ್ಗದ ಸೀಮಾ ಭುವಿಯ ಒಡಲು ಪ್ರತಿದಿನ ಹರುಷ ಸರಸ ಸಂತೋಷ ವಿರಸವ ಕಾಣೆವು ನಾವೆಂದು ಪ್ರೀತಿ ನಮ್ಮ ಬಾಳಿಗೆ ಆ ದೇವರು ತಂದ ದೇವಿಗೆ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೇವಿಗೆ ಸಿರಿತನವಿರಲಿ ಬಡತನವಿರಲಿ ಒಲವೇ ಉಸಿರು ಬದುಕಿನಲಿ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೇವಿಗೆ ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ ಮಳೆ ಬಿಲ್ಲು ಮಳೆ ಬಿಲ್ಲು, ಬಿಸಿಲನ್ನೇ ನೋಡುತ್ತಾ ನಗೋದನ್ನ ನೋಡು ಈ ಕ್ಷಣ. ನಗುವಲ್ಲೇ ಕಂಡೇನ ಪ್ರೀತಿಯ ಚೇನೀನ, ಮಳೆ ಬರುವ ಎಲ್ಲ ಲಕ್ಷಣ. ಬಿಸಿಲನ್ನೇ ನೋಡುತ್ತಾ ನಗೋದನ್ನ